ಕೃಷ್ಣಮೂರ್ತಿ ಕಂಡ ಮುಂದೆ ನಿಂತಿದಂತಿದೆ, ಕೃಷ್ಣಮೂರ್ತಿ ಕಂಡ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲವ ಪರಿಹರಿಸಿ ಮನ ದೀಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ, ಕಷ್ಟಗಳೆಲ್ಲವ ಪರಿಹರಿಸಿ ಮನ ದೀಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತೆ ನಂತಿದೆ, ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ, ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ, ಕಸ್ತೂರಿ ತಿಲಕದಿಂದ ಸವಲಲಾಟ, ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ, ಕಸ್ತೂರಿ ತಿಲಕದಿಂದ ಸವಲಲಾಟ, ಶಿಸ್ತಿಲಿ ಕೊಳಲ ನೂತುವ ಓರೆ ನೋಟ, ಶಿಸ್ತಿಲಿ ಕೊಳಲ ನೂತುವ ಓರೆ ನೋಟ, ಕೌಸ್ತುಬಯಡಬಲ ದಲಿ ಓಲಾಟ, ಶಿಸ್ತಿಲಿ ಕೊಳಲ ನೂತುವ ಓರೆ ನೋಟ, ಕೌಸ್ತುಬಯಡಬಲ ದಲಿ ಓಲಾಟ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಉಡಿದಾರವಡ್ಯಾಣ ನಿಖಿಲಾಭರಣ, ಉಡಿದಾರವಡ್ಯಾಣ ನಿಖಿಲಾಭರಣ, ಉಡುಗೆ ಪೀತಾಂಬರ ರವಿಶತ ಕಿರಣ, ಉಡಿದಾರವಡ್ಯಾಣ ನಿಖಿಲಾಭರಣ, ಉಡುಗೆ ಪೀತಾಂಬರ ರವಿಶತ ಕಿರಣ, ಕಡೆಗೆನು ಪೂರಗೆ ಜಯ ಗಳನಿಟ ಚರಣ, ಕಡೆಗೆನು ಪೂರಗೆ ಜಯ ಗಳನಿಟ ಚರಣ, ಒಡೆಯ ಶ್ರೀ ಪುರಂದರ ವಿಠಲನ ಕರುಣ, ಒಡೆಯ ಶ್ರೀ ಪುರಂದರ ವಿಠಲನ ಕರುಣ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ.